ಬಳಸೋದ್ರೆ ಮೊದಲು ಕ್ಲೋರೋಫೈರಿಫಾಸ್ ಹಾಕಿದ್ದು ಅದನ್ನ ಈಗ ಕಂಪ್ಲೀಟ್ ಸ್ಟಾಪ್ ಮಾಡಿದೀವಿ, ನಾವು ರೆಕಮೆಂಡ್ ಮಾಡ್ತಾ ಇಲ್ಲ. ಈಗ ಪೆಂಥೋಏಟ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನ 2 ml 1 liter ನೀರಿಗೆ ಹಾಕಿ ಸ್ಪ್ರೇ ಮಾಡಬಹುದು, ಅದಷ್ಟು ಮಾತ್ರ ಈಗ ರೆಕಮೆಂಡ್ ಮಾಡ್ತಾ ಇರೋದು. ಅಂದ್ರೆ ಒಂದು ಬ್ಯಾರಲ್ ನೀರಿಗೆ 400 ml ಹಾಕೋಬೇಕಾಗತ್ತೆ. ಆಗ್ತದೆ ಅಷ್ಟೇ ಹಾಕೊಂಡು, ಅದು ಎಲ್ಲಿ ಇಡೀ ತೋಟಕ್ಕೆ ಹೊಡಿಬೇಕು ಅಂತ ಇಲ್ಲ, ಎಲ್ಲೆಲ್ಲಿ ಕಾಫಿ ಬೆರಿ ಬರೋ ಇದೆ ಈ ಟ್ರಾಪ್ ಹಾಕಿರ್ತೀವ ನಾವು, ಆ ಒಂದು ಆಧಾರದ ಮೇಲೆ ಎಲ್ಲ ಜಾಸ್ತಿ ಅಲ್ಲಿ ಮಾತ್ರ ಸ್ಪ್ರೇ ಮಾಡಿದ್ರೆ ಸಾಕು, ಮತ್ತೆ ಕಾಯಿಗಳಿಗೆ ಮಾತ್ರ ಮಾಡಿದ್ರೆ ಸಾಕು. ಯಾಕೆಂದ್ರೆ ಇದು ನಮ್ಗೆ ಕೆಲಸದ ಖರ್ಚು ಉಳಿತಾಯ ಆಗ್ತದೆ, ಅದರಿಂದ ಇಡೀ ತೋಟಕ್ಕೆ ಸುಮ್ಮನೆ ಬ್ಲಾಂಕೆಟ್ ಸ್ಪ್ರೇ ಮಾಡೋದ್ರಿಂದ ಅಂತದೇನು ಎಫೆಕ್ಟಿವ್ ಅಲ್ಲ. ಅದು ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ಮಾತ್ರ ಸ್ಪಾಟ್ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅತಿಯಾದ ವಿನಾಶಕಾರಿ ಕಿಡ್ನಿ ರಾಸಾಯನಿಕ ಯಾಕೆ ನಮ್ಮ ವಾತಾವರಣಕ್ಕೆ ಹಾಕಬೇಕಲ್ವ? ಒಂದು ವಿಚಾರಕ್ಕೆ ಭಕ್ಷಕ ಕೀಟಗಳು ಮತ್ತು ಪರತಂತ್ರ ಜೀವಿಗಳು ಇಂಥವೇನಾದ್ರೂ ಇಲ್ವಾ ಇದಕ್ಕೆ ನಿಯಂತ್ರಣಕ್ಕೆ? ಇದರಿಂದ ನಾವು ಹೊರದೇಶದಿಂದ ಸುಮಾರು 3 parasites ತಂದು ಅದನ್ನ ಬೆಳೆಸಿ ಅದರ ಪರೀಕ್ಷೆ ಮಾಡಿದೀವಿ, ಅದು ಯಾವುದು ಸಹ ಕಾಫಿ ಬೆರಿಬೋರ್ ಮೇಲೆ ವರ್ಕ್ ಆಗ್ತಿಲ್ಲ. ಯಾಕೆ ಅಂತ ಕೇಳಿದರೆ ಪರತಂತ್ರ ಕೀಟಗಳು ಭಕ್ಷಕ ಕೀಟಗಳು ಏನಿದಾವ ಅವು ಬೆಳವಣಿಗೆ ಕಾಫಿ ಬೆರಿಬೋರ್ ಲೈಫ್ ಸ್ಟೇಜಸ್ ಬೇಕೇ ಬೇಕು. ನಮ್ಮ ವಾತಾವರಣದಲ್ಲಿ ಆ ತರದ ಸ್ಟೇಜಸ್ ಕಂಟಿನ್ಯೂಸ್ ಆಗಿ ಸಿಗುವ ಚಾನ್ಸಸ್ ಬಹಳ ಕಮ್ಮಿ. ಹಾಗಾಗಿ ನಾವು ವರ್ಷ ಬಿಟ್ಟು ನಮ್ಮ ವಾತಾವರಣದಲ್ಲಿ ಬೆಳೆಯುದಿಲ್ಲ, ಅಭಿವೃದ್ಧಿ ಆಗಲ್ಲ. ಒಂದು ಸರಿ ಹಾರ್ವೆಸ್ಟ್ ಆದ್ಮೇಲೆ ದೋಸಂ ಆಗಿ ನಂತರದ ಸುಮಾರು 3-4 ತಿಂಗಳ ಕಾಲ ಯಾವುದೇ ತರ ಒಂದು ಕಾಯಿ ಬೆಳವಣಿಗೆ ಇರುವುದಿಲ್ಲ, ಸರಿಯಾದ ರೀತಿಯಲ್ಲಿ ಕಾಯಿ ಇರುವುದಿಲ್ಲ, ಬೆರಿಬೋ ಸ್ಟೇಜ್ ಸಹ ಇರುವುದಿಲ್ಲ. ಹಾಗಾಗಿ ಬೆರಿಬೋ ಸ್ಟೇಜ್ ಇಲ್ಲದೆ ಅವು ಬೆಳೆಯೋದಿಲ್ಲ, ಪರತಂತ್ರ ಕೀಟಗಳು ಬೆಳೆಯೋದಿಲ್ಲ. ಹಾಗೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳಿಲ್ಲ, ಹಾಗೆ ಅವ್ರನ್ನ ಹೆಚ್ಚು ಬೆಳವಣಿಗೆಗೆ ಟೈಮ್ ಮಾಡ್ತಾ ಇಲ್ಲ ನಾವೀಗ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HG Sitarama ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7483551725. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7483551725. ತುಂಬ ಸಂತೋಷ ಡಾಕ್ಟರ್ ಸೀತಾರಾಮ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂತಹ ಕಾಫಿ ಕಾಯಿಕೊರಕ ಕೀಟ ಅಥವಾ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM Jagadish. ಕೆಳಗರೆ ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿ, ಅರಬಿಕಾ ಚೆರಿ 13,750 ರೂಪಾಯಿಯಿಂದ 15,500 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 18,000 ರೂಪಾಯಿ, ರೋಬೆಸ್ಟಾ ಚೆರಿ 10,300 ರೂಪಾಯಿಯಿಂದ 11,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೆಳಗಡೆ ನಾಳೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಸೂಕ್ಷ್ಮ ನೀರಾವರಿ ಯೋಜನೆ. ಭಾಗವಹಿಸುತ್ತಾರೆ ಶಿವಕುಮಾರ್, ಜಂಟಿ ಕೃಷಿ ನಿರ್ದೇಶಕರು, ಬೆಂಗಳೂರು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಪೊನ್ನಂಪೇಟೆ ಪೂಕಳ ಕಾರಳಾನ, ಬೆಂಗಳೂರು ಬಗಲಗುಂಟೆಲು ವಾಸಂಜ, ಅಳತ್ಮೂಂದು ಬೈತ್ರ ಕಾಳಿಮಾಡ ಸೋಮಯ್ಯ ಪಿಂಜ ಐಂಡ ಪೊಣ್ಣು ಅರುತಂಜಿ ಬೈತ್ರ ಸರಸ್ವತಿ ಐಂಗ ಇಂದು ಅಪಘಾತದಲ್ಲಿ ಮರಣಪಟ್ಟತೆ. ಕಾಳಿಮಾಡ ಸೋಮಯ್ಯ ಪಿಂಜ ಸರಸ್ವತಿ ಐಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 11:30 ಬೆಂಗಳೂರು ಪೀಣ್ಯತ್ಲುಳ್ಳ SRS ಕ್ರಿಮಿಟೋರಿಯಂಲು ನಡಪ. ಮೂಲತು ಪೊನ್ನಂಪೇಟೆ ತಾಲೂಕು ತೆರಾಲ ಗ್ರಾಮ ಕರಳನ, ಬೆಂಗಳೂರು ಯಲಹಂಕದ್ಲು ವಾಸಂಜ, ಬೊಳ್ಳೇರ ಪೋತಿ ಮುದ್ದಪ್ಪ ಐಂಡ ಪೊಣ್ಣು ಕಾವೇರಮ್ಮ ಜೂಬಿ ಐಂಗ ಇಂದು ಪೊಲಕ 3:30 ಮರಣಪಟ್ಟತು. 99 ಬೈತ್ರ ಬೊಳ್ಳೇರ ಕಾವೇರಮ್ಮ ಜೂಬಿ ಐಂಡ ಆಕಿರಿ ಕಾರ್ಯ ನಾಳೆ ಮಜ್ಜಾನ 3:00 ಬೆಂಗಳೂರು ಹೆಬ್ಬಾಳು ಕ್ರಿಮಿಟೋರಿಯಂಲು ನಡಪ. ಬೆಕ್ಕೆಸುಡ್ಲೂರು ಗ್ರಾಮತ್ರ ಮಚ್ಚಮಾಡ ವಾಸು ಪೂರ್ಣಚ ಐಂಗ ಇಂದು ಪೊಲಾಕ 10:30 ಮರಣಪಟ್ಟತು. 72 ಬೈತ್ರ ಮಚ್ಚಮಾಡ ವಾಸು ಪೂರ್ಣಚ ಐಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 10:30 ಬೆಕ್ಕೆಸುಡ್ಲೂರು ಗ್ರಾಮತ್ಲುಳ್ಳ ಒಕ್ಕ ತೂಟುಗಳತ್ತು ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಮುಂದೆ ಬರಲಿರುವ ಸಮೀಕ್ಷೆಯಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಎರಡು ಜಿಲ್ಲೆಗಳ ಗೌಡ ಸಂಘಟನೆಗಳ ಜಂಟಿ ಸಭೆನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ September 10 ಬುಧವಾರದಂದು 2:30 ಪುತ್ತೂರಿನ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗುತ್ತು. ಎರಡು ಜಿಲ್ಲೆನ ಗೌಡ ಸಮುದಾಯದ ಆಸಕ್ತರು ಸಭೆಯಲ್ಲಿ ಭಾಗವಹಿಸಕುತ್ತ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜವು ಕೇಳಿಕೊಂಡಳು. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. 2025-26 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆಯಲ್ಲಿ ಮನೆ ಸಮೀಕ್ಷೆನ ಇದೇ ತಿಂಗಳ 22 October 7 ಮುಟ್ಟ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದು. ಸಮೀಕ್ಷೆನ ಸಂದರ್ಭದಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐಡಿ ಮತ್ತು ವಿಶೇಷ ಚೇತನದವಾಗಿದ್ದರೆ UID ಕೋಡ್, ಪ್ರಮಾಣ ಪತ್ರ ಈ ದಾಖಲಾತಿಗಳನ್ನ ಇಟ್ಟುಕೊಂಡು ಕುಟುಂಬದ ವ್ಯಾಪಾರ, ಉದ್ಯೋಗ, ಓದಿದ ವಿವರ, ಕೌಶಲ್ಯ ತರಬೇತಿನ ಬಗ್ಗೆ ವಿವರ, ಆದಾಯ, ಆಸ್ತಿ ವಿವರಗ, ಧರ್ಮ, ಜಾತಿ, ಉಪಜಾತಿ, ಕುಲಕಸುಬು ಇದೆಲ್ಲರ ಬಗ್ಗೆ ಮಾಹಿತಿ ತಯಾರು ಮಾಡಿ ಇಟ್ಟುಕೊಳ್ಳುವಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿ ದೀಪಕ್ ಎಸ್ ನವು ತಿಳಿಸಿದಳು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ ಕೊಡಗು ಜಾನಪದ ಪರಿಷತ್ನ ಕೂಡುಕೂಟಲಿ 4th ಜಾನಪದ ದಸರಾ ಇದೇ ತಿಂಗಳ 29 ಏರ್ಪಾಡಾಗಿದ್ದು ಅಂದು ಹೊತ್ತಾರೆ 10:00 ಮಡಿಕೇರಿನ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ಜಾನಪದ ಕಲಾ ಪ್ರದರ್ಶನಗ ಮತ್ತು ಜಾನಪದ ವಸ್ತು ಪ್ರದರ್ಶನ ನಡೆದಿದೆ. ಜಾನಪದ ದಸರಲ್ಲಿ ಕಲಾ ಪ್ರದರ್ಶನ ಕೊಡುಗೆ ಇಚ್ಛೆ ಇರುವ ಕೊಡಗಿನ ಕಲಾವಿದರು, ಹೊರ ಜಿಲ್ಲೆನ ಕಲಾವಿದರು, ಕಲಾ ತಂಡಗ ಇದೇ ತಿಂಗಳ 20 ಅಧ್ಯಕ್ಷರು ಕೊಡಗು ಜಾನಪದ ಪರಿಷತ್ ಕೇರ್ ಆಫ್ ಶಕ್ತಿ ದಿನಪತ್ರಿಕೆ ಕೈಗಾರಿಕಾ ಬಡಾವಣೆ ಮಡಿಕೇರಿ ಇಲ್ಲಿಗೆ ಅರ್ಜಿ ಒಪ್ಪಿಸಕು ಅಂತ ಕೊಡಗು ಜಿಲ್ಲಾ ಜಾನಪದ ಪರಿಷತ್ನ ಮಾಹಿತಿಯಿಂದ ಗೊತ್ತಾವುಟು. ರಾಜಭಾಷೆ ಹಿಂದಿ ಇದರ 150 ಸ್ಥಾಪನಾ ವರ್ಷದ ಬಗೆಯಲ್ಲಿ ಮಡಿಕೇರಿನ ರಾಜಭಾಷಾ ಅನುಷ್ಠಾನ ಸಮಿತಿನವರ ಕೂಡುಕೂಟಲಿ ಇಂದು ಮಡಿಕೇರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಹಿಂದಿ ಭಾಷೆಯಲ್ಲಿ ಕಾವ್ಯವಾಚನ ಮತ್ತು ವಾರ್ತಾಪತ್ರಿಕೆನ ಓದುವ ಪೈಪೋಟಿ ಏರ್ಪಾಡಾಗಿತ್ತು. ನಗರ ಅನುಷ್ಠಾನ ಸಮಿತಿ ಕಚೇರಿನ ಎಲ್ಲಾ ಸದಸ್ಯರು ಈ ಪೈಪೋಟಿಯಲ್ಲಿ ಭಾಗವಹಿಸಿದ್ದು ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲರಾದ ಮಹೇಶ್ ಕುಮಾರ್ ಮತ್ತು ನಗರ ರಾಜಭಾಷಾ ಸಮಿತಿನ ಅಧ್ಯಕ್ಷರಾದ ಗಂಗಾಧರ್ ನಾಯ್ಕನವು ಕಾರ್ಯಕ್ರಮದಲ್ಲಿ ಹಾಜರಿದ್ದು. ಮಡಿಕೇರಿ ವಿದ್ಯುತ್ ಉಪಕೇಂದ್ರದ ಹೊರಗೆ ಹೋಗುವ ರಾಜಸೀಟ್ ಫೀಡರ್ಲಿ ದಸರಾ ಹಬ್ಬದ ಬಗೆಯಲ್ಲಿ ನಿರ್ವಹಣಾ ಕಾರ್ಯ ನಡೆಯುತ್ತಿರುವುದರಿಂದ ನಾಳೆ ಹೊತ್ತಾರೆ 10:00 8:05 ಮುಟ್ಟ ಮಡಿಕೇರಿನ DC ಆಫೀಸ್, ರಾಜಸೀಟ್ ಮಾರ್ಗ, ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ನ್ಯೂ ಎಕ್ಸ್ಟೆನ್ಷನ್, LIC ಮಾರ್ಗ, ಸ್ಟುವರ್ಟ್ ಹಿಲ್, ಗೌಳಿ ಬೀದಿ ಮತ್ತು ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಆದೆ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿದಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ 10 ತೆರೆ ನಾಳೆ ಹೊತ್ತಾರೆ 11:00 ಮುಟ್ಟ ಕುಶಾಲನಗರ ಲೋಕೋಪಯೋಗಿ ಇಲಾಖೆನ ಪ್ರವಾಸಿ ಮಂದಿರಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನಡಿಲಿ ದೂರು ಅರ್ಜಿ ಹಂಚಿ ಭರ್ತಿ ಮಾಡಿ ಪ್ರಮಾಣ ಮಾಡಿದ ಅರ್ಜಿಗಳನ್ನ ಸ್ವೀಕಾರ ಮಾಡುವೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಮಾಡುದು, ತಡ ಮಾಡುದು ಇಂಥದೇನಾದ್ರೂ ಪುಕಾರಗಿದ್ದರೆ ಸಾರ್ವಜನಿಕರು ನಿಗದಿ ಮಾಡಿದ ಪತ್ರದಲ್ಲಿ ದೂರು ಕೊಡಕು. ಸಾರ್ವಜನಿಕರು ಈ ಅವಕಾಶನ ಸದುಪಯೋಗ ಮಾಡಿಕೊಳ್ಳಕಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದಳು.